ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5:30:18. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಇತ್ತೀಚೆಗೆ ಏರ್ಪಡಿಸಿದ್ದ ಅಂಗಾಂಶ ಕೃಷಿ ಆಲೂಗೆಡ್ಡೆಯ ಕ್ಷೇತ್ರೋತ್ಸವದ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9639987859. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಅಂಗಾಂಶ ಕೃಷಿ ಆಲೂಗೆಡ್ಡೆಯ ಕ್ಷೇತ್ರೋತ್ಸವದ ಬಾನುಲಿ ವರದಿಯನ್ನ ಕೇಳೋಣ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಅಖಿಲ ಭಾರತ ಆಲೂಗೆಡ್ಡೆ ಸಂಶೋಧನಾ ಸಮನ್ವಯ ಯೋಜನೆ, ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಸನ ಹಾಗೂ ತೋಟಗಾರಿಕಾ ಇಲಾಖೆ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಹಾಗೂ ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನೆ ಕುರಿತ ಕ್ಷೇತ್ರೋತ್ಸವವನ್ನು ಆಗಸ್ಟ್ 5 ಗುರುವಾರ ಸೋಮನಹಳ್ಳಿ ಕಾವಲಿನಲ್ಲಿ ಏರ್ಪಡಿಸಲಾಗಿತ್ತು. ಜಿಲ್ಲೆಯ ವಿವಿಧ ಭಾಗಗಳ ಅಪಾರ ಕೃಷಿಕರು ಈ ಕ್ಷೇತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಹಸಂಶೋಧನಾ ನಿರ್ದೇಶಕರಾದ ಡಾ ವಿಷ್ಣುವರ್ಧನ್ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದೇಶಿ ತಂತ್ರಜ್ಞಾನ ಆಧರಿಸಿ ಆಲೂಗೆಡ್ಡೆಯ ಅಂಗಾಂಶ ಕೃಷಿ ಪದ್ಧತಿ ಅಭಿವೃದ್ಧಿಪಡಿಸಲಾಗಿದ್ದು ಜಿಲ್ಲೆಯ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ನಮ್ಮ ಹಾಸನ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತಿರಬಹುದು, ಇಡೀ ಕರ್ನಾಟಕದಲ್ಲೇ ಆಲೂಗೆಡ್ಡೆಗೆ ಹೆಸರುವಾಸಿಯಾಗಿದ್ದಂತ ಹಾಸನ ಮತ್ತೆ ಈ ಏನು ಮುಂಗಾರಿನಲ್ಲಿ ಬರ್ತದಲ್ಲ ಈ ಆಲೂಗೆಡ್ಡೆಗೆ ಭಾರತದಾದ್ಯಂತ ಒಂದು ತುಂಬಾ ಬೇಡಿಕೆ ಇತ್ತು. ಅದಕ್ಕೆ ಪ್ರಮುಖ ಕಾರಣನೂ ಇದೆ, ಯಾಕೆಂದ್ರೆ ಮುಂಗಾರು ಆಲೂಗೆಡ್ಡೆ ಈ ನೆಲ್ಲು ಭಾರತದಲ್ಲಿ ಈ ನೆಲ್ಲು ಬೆಳೆಯೋದಿಲ್ಲ, ಪ್ರಮುಖವಾಗಿ ಮುಂಗಾರು ಆಲೂಗೆಡ್ಡೆನ ಇಲ್ಲಿ ಮಾತ್ರ ಬೆಳೆತಕ್ಕಂಥದ್ದು. ಹಂಗಾಗಿ ಈ ಒಂದು ಮುಂಗಾರಿನ ಆಲೂಗೆಡ್ಡೆ ಹಾಸನದ ಆಲೂಗೆಡ್ಡೆಗೆ ತುಂಬಾ ಬೇಡಿಕೆ ಇತ್ತು. ಅದೇ ರೀತಿ ಈ ಹಾಸನ ಜಿಲ್ಲೆಯಲ್ಲಿ ಕೇವಲ 15 ಹಿಂದೆ ಹೋದಾಗ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಹಾಸನ ಜಿಲ್ಲೆಯಲ್ಲೇ ಆಲೂಗೆಡ್ಡೆನ ಬೆಳೆಯಲಾಗ್ತಿತ್ತು. ಆದರೆ ಈಗ ಕೇವಲ 10,000 ಹೆಕ್ಟೇರ್ಗೆ ಈ ಒಂದು ಏರಿಯಾ ವಿಸ್ತೀರ್ಣ ಇಳಿದಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ತಮಗೆಲ್ಲ ಈಗಾಗಲೇ ತಿಳಿದಿದೆ, ಯಾಕೆಂದರೆ ತಡವಾಗಿ ಬರ್ತಕ್ಕಂಥ ಅಂಗಮಾರಿ ರೋಗ ಪ್ರತಿ ವರ್ಷ ಸತತವಾಗಿ ಬಂದು ರೈತರನ್ನು ಹಾಕಿದಂತಹ ಬೀಜದ ಗೆಡ್ಡೆಗೂ ಸಹ ಬರೆದಂತಹ ಒಂದು ಆದಾಯವನ್ನು ಕೊಟ್ಟು ಸತತವಾಗಿ ನಷ್ಟ ಅನುಭವಿಸಿದ್ರಿಂದ ಈ ಒಂದು ಆಲೂಗೆಡ್ಡೆಯನ್ನು ಬೆಳೆದನೇ ಬಿಡಬೇಕು ಅಂತೇಳಿ ಬೇರೆ ಬೆಳೆಗಳಿಗೆ ನಮ್ಮ ರೈತ ಬಾಂಧವರು ಬೇರೆ ಬೆಳೆಗಳನ್ನ ಬೆಳೀಲಿಕ್ಕೆ ಶುರು ಮಾಡಿದ್ರು. ತಲಾಂತರದಿಂದ ಆಲೂಗೆಡ್ಡೆನ ಹಾಸನ ಜಿಲ್ಲೆಯಲ್ಲಿ ಬೆಳೀತಾ ಇದ್ರು. ಈಗ 15 ಯಾರಕ್ಕೆ ಈ ಒಂದು ಸಮಸ್ಯೆ ಶುರುವಾಯಿತು? ಸುಮಾರು ತಾತ್ಕಾಲದಿಂದ 50 ಇನ್ನೂ ಹೆಚ್ಚಿನ ವರ್ಷಗಳಿಂದಲೂ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದಾರೆ. ಆದ್ರೆ ಈ ಸಮಸ್ಯೆ ಬಂದಿದ್ದು ಈಗ ಕೇವಲ 15 ಈ ಒಂದು ಕಾರಣವನ್ನ ನಾವು ಹುಡುಕ್ತಾ ಹೋದಾಗ ಆಲೂಗೆಡ್ಡೆನಲ್ಲಿ ಬರ್ತಕ್ಕಂಥ ಈಗೇನು ಸರಿಯಾದಂತ ಒಳ್ಳೆ ಗುಣಮಟ್ಟದ ಬೀಜದ ಗೆಡ್ಡೆ ಸಿಗ್ತಾ ಇರತಕ್ಕಂಥದ್ದು, ಮತ್ತೆ ರೋಗಗ್ರಸ್ತ ಏನಿಲ್ಲಿ ಬೀಜದ ಗೆಡ್ಡೆ ಅಂತೇಳಿ ಮಾಡ್ತಾರೆ ಅದು ರೋಗಗ್ರಸ್ತ ಗೆಡ್ಡೆಗಳನ್ನ ನಾವು ಬೀಜವಾಗಿ ಉಪಯೋಗಿಸ್ತಕ್ಕಂಥದ್ದು, ಈ ಒಂದು ರೋಗಗೆಡ್ಡೆಯನ್ನ ಉಪಯೋಗಿಸಿದಾಗ ನಮ್ಮ ಈ ಒಂದು ವಾತಾವರಣ ಪೂರ್ವಕವಾಗಿರೋದ್ರಿಂದ ಅದಕ್ಕೆ ಅಂಗಮಾರಿ ರೋಗ ಬರ್ತಕ್ಕಂಥದ್ದು. ಈ ಸಂಶೋಧನಾ ಕೇಂದ್ರದಲ್ಲಿ ನಾನು ಸುಮಾರು 5-6 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮುಂಚೆ ಮಡೆನೂರಿನಲ್ಲಿತ್ತು. ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಆಲ್ ಇಂಡಿಯಾ ಲೆವೆಲ್ನಲ್ಲಿ ತಳಿಗಳನ್ನು ಅಭಿವೃದ್ಧಿ ಮಾಡಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ಶಿಫಾರಸು ಮಾಡಿದ್ದೀವಿ. ಆದರೆ ಆ ಒಂದು ಒಳ್ಳೆಯ ತಳಿಗಳು ನಮಗೆ ಬೀಜದ ಗಡ್ಡೆ ಸಿಗ್ತಾ ಇಲ್ಲ. ಅಂಗಮಾರಿ ರೋಗಕ್ಕೆ ತಡೀತಕ್ಕಂಥ ವೆರೈಟಿಗಳನ್ನು ಈಗ ಹಿಮಾಲಿನಿ ಅಂತ ಹೇಳ್ತಾ ಇದ್ದೀವಿ, ಇನ್ನು ಹೊಸ ಕುಫ್ರಿ ಲೀಮಾ ಅಂತ ಹೇಳಿದೆ, ಮತ್ತೆ ಇನ್ನು ಕುಫ್ರಿ ಕರಣ್ ಅಂತ ಇದೆ. ಇವೆಲ್ಲ ತಳಿಗಳು ಸಾಕಷ್ಟು ಒಳ್ಳೊಳ್ಳೆ ತಳಿಗಳನ್ನ ಇಲ್ಲಿ ನಾವು ಎವಲ್ಯೂಟ್ ಮಾಡಿ ಅದನ್ನ ಈ ಒಂದು ಕ್ಷೇತ್ರಕ್ಕೆ ಬಿಡುಗಡೆ ಮಾಡಲಿಕ್ಕೆ ಅಂತೇಳಿ ಕೆಲವೊಂದು ತಳಿಗಳನ್ನೆಲ್ಲ ಬಿಡುಗಡೆ ಆಗಿದ್ದಾವೆ. ಆದರೆ ಆ ಒಂದು ತಳಿಯ ಗೆಡ್ಡೆಗಳು ಸಿಗದೆ ಇರೋದ್ರಿಂದ ಈ ಒಂದು ಸಮಸ್ಯೆ ಉದ್ಭವವಾಗಿ ಈ ಹಾಲುಗೆಡ್ಡೆ ಒಂದು ವಿಸ್ತೀರ್ಣ ಕಡಿಮೆ ಆಯಿತು. ಈ ನಿಟ್ಟಿನಲ್ಲಿ ಈ ಒಂದು ಹಾಸನ ಜಿಲ್ಲೆಗೆ ಸಾಕಷ್ಟು ಹಾಲುಗೆಡ್ಡೆ ಬೆಳೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಅಂತೇಳಿ 2017-18 ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ಅಂತಾರಾಷ್ಟ್ರೀಯ ಸಿಪ್ ಹಾಲುಗೆಡ್ಡೆ ಸಂಶೋಧನಾ ಕೇಂದ್ರದೊಂದಿಗೆ ನಾವೊಂದು ಸರ್ಕಾರಕ್ಕೆ ಒಂದು ಯೋಜನೆಯನ್ನ ಸಬ್ಮಿಟ್ ಮಾಡಿದ್ವು. ಆ ಒಂದು ಆರ್ಕೆವಿ ಯೋಜನೆಯಲ್ಲಿ ಸರ್ಕಾರ ನಮಗೆ ಒಂದು ಯೋಜನೆಯನ್ನ ಮಂಜೂರು ಮಾಡ್ತು. ಆ ಯೋಜನೆಯಡಿನಲ್ಲಿ ಪಂಜಾಬಿಂದ ತರಿಸ್ಕೊಂಡಾಗ ನಾವು ಈ ಒಂದು ರೋಗಗ್ರಸ್ತ ಗೆಡ್ಡೆಗಳು ಮತ್ತು ಗುಣಮಟ್ಟದ ಗೆಡ್ಡೆಗಳು ಸಿಗದೆ ಇರೋದ್ರಿಂದ ಈ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಗೆ ನಾವು ಶಾಶ್ವತವಾಗಿ ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿ ಈ ಒಂದು ಹೊಸ ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಬೇಕು, ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಆ ಯೋಜನೆಯನ್ನು ನಮಗೆ ಮಂಜೂರು ಮಾಡಿತು. ಈ ಯೋಜನೆ ಅಡಿನಲ್ಲಿ ನಾವು ಈಗಾಗಲೇ ಚಿಗುರು ಕಾಂಡ ಕಸಿಗಳ ವಿಧಾನವನ್ನು ನಾವು ತಾಂತ್ರಿಕತೆಯನ್ನು ಈಗಾಗಲೇ ಅಭಿವೃದ್ಧಿ ಮಾಡಿ ಈಗೇನು ರೈತರ ಜಮೀನಲ್ಲಿದೆ. ಇದು ಸುಮಾರು ವರ್ಷಗಳಿಂದ ವಿಯೆಟ್ನಾಂ ಮತ್ತು ಇತರ ದೇಶಗಳಲ್ಲಿ ಈ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ಅಲ್ಲಿ ವಾಣಿಜ್ಯವಾಗಿ ಬೆಳೀತಾ ಇದ್ರು. ಆಗ ನಾವು ಸಹ ಯಾಕೆ ಈ ಒಂದು ತಾಂತ್ರಿಕತೆಯನ್ನು ಅಳವಡಿಸಬಾರದು ಅಂತೇಳಿ ನಮ್ಮ ವಿಜ್ಞಾನಿಗಳು ಮತ್ತೆ ಇತರ ಸಿಪ್ಪಿನ ವಿಜ್ಞಾನಿಗಳು ನಾವು ವಿಯೆಟ್ನಾಂಗೆ ಹೋಗಿ ಅಲ್ಲಿ ಈ ಒಂದು ತಾಂತ್ರಿಕತೆಯ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿ ಬಂದು ಸಂಶೋಧನೆಯನ್ನು ಮಾರ್ಪಾಡು ಮಾಡಿ ಆ ಒಂದು ತಾಂತ್ರಿಕತೆಯನ್ನು ಇಲ್ಲಿಗೆ ನಾವು ಬಿಡುಗಡೆ ಮಾಡಲಿಕ್ಕೆ ನಾವು ಶಿಫಾರಸು ಮಾಡಿದ್ವು. ಆ ಒಂದು ದಿಸೆಯಲ್ಲಿ ಇವಾಗ ಸುಮಾರು ಈಗ 150 ಎಕರೆನಲ್ಲಿ ಈ ಒಂದು ತಾಂತ್ರಿಕತೆ ಈಗ ರೈತರ ಜಮೀನಿನಲ್ಲಿದೆ. ಈ ಒಂದು ತಾಂತ್ರಿಕತೆಯಿಂದ ನಮಗೆ ಮೊದಲನೇದಾಗಿ ಏನಂದ್ರೆ ಒಳ್ಳೆ ಗುಣಮಟ್ಟದ ಗೆಡ್ಡೆಗಳು ಸಿಗ್ತವೆ, ಮತ್ತೆ ರೋಗ ಮುಕ್ತವಾದಂತಹ ಗೆಡ್ಡೆಗಳು ಸಿಗ್ತವೆ, ಮತ್ತೆ ನಮಗೆ ಯಾವ ತಳಿ ಬೇಕೋ ಆ ತಳಿಯನ್ನ ನಾವು ನಮ್ಮ ಇದರಲ್ಲೇನೆ ನಾವು ಅದನ್ನ ಉತ್ಪಾದನೆ ಮಾಡ್ಕೋಬಹುದು. ಈಗ ಕುಫ್ರಿ ಹಿಮಾಲಿನಿ ಇರ್ಬೋದು ಅಥವಾ ಕುಫ್ರಿ ಕರಣ್ ಇರ್ಬೋದು ಅಥವಾ ಇನ್ಯಾವುದೇ ಒಂದು ತಳಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಿದೆ ಅಂತ ಒಂದು ತಳಿನ ನಾವೇ ಇಲ್ಲಿ ಟಿಶ್ಯೂ ಕಲ್ಚರ್ ಮುಖಾಂತರ ಅದನ್ನು ಅಭಿವೃದ್ಧಿ ಮಾಡಿಸ್ಕೊಂಡು ನಮ್ಮ ರೈತರಿಗೆ ಯಾವ ತಳಿ ಬೇಕೋ ಆ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿ ನಮ್ಮ ರೈತರಿಗೆ ಈ ಒಂದು ತಾಂತ್ರಿಕತೆ ಮೂಲಕ ನಾವು ಗಿಡಗಳನ್ನ ಕೊಡಬಹುದಾಗಿದೆ. ಮತ್ತೆ ಇದಕ್ಕೆ ನಮ್ಮ ನರ್ಸರಿಯವರು ಸಹ ಸಹಭಾಗಿತ್ವ ಆದಾಗ ಮಾತ್ರ ಈ ಒಂದು ತಾಂತ್ರಿಕತೆ ಯಶಸ್ವಿಗೊಳ್ಳಕ್ಕೆ ಸಾಧ್ಯ. ಅದರಿಂದ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ 10 ನರ್ಸರಿಗಳು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯ ಶುರು ಮಾಡಿದ್ದಾವೆ ಸಸಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಅದರಿಂದ ಈ ಒಂದು ತಾಂತ್ರಿಕತೆ ನಿಜಕ್ಕೂ ನಮ್ಮ ಒಂದು ಏನು ಹಾಸನ ಜಿಲ್ಲೆಯಲ್ಲಿ ಬೀಜದ ಗೆಡ್ಡೆ ಸಮಸ್ಯೆ ಇತ್ತು, ಇಳುವರಿ ಕಡಿಮೆ ಆಗ್ತಿತ್ತು, ಇದನ್ನು ಈ ಒಂದು ತಾಂತ್ರಿಕತೆ ಮುಖಾಂತರ ಇಳುವರಿಯನ್ನು 3 ಪಟ್ಟು ಜಾಸ್ತಿ ಮಾಡಬಹುದಾಗಿದೆ. ನಾವು ಈಗಾಗಲೇ ನಾವು ರೈತರ ಜಮೀನಲ್ಲಿ ಮಾಡಿದ್ದೀವಿ, ಈಗ ಈ ಒಂದು ಬೀಜದ ಗೆಡ್ಡೆ ಮುಖಾಂತರ 10 ಟನ್ ಒಂದು ಹೆಕ್ಟೇರ್ಗೆ ಬರ್ತಿತ್ತು. ಈ ಒಂದು ಸಸಿಗಳನ್ನು ಹಾಕಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಆದರೆ ಒಂದು ಹೆಕ್ಟೇರ್ಗೆ 30 ಟನ್ನಷ್ಟು ಇಳುವರಿಯನ್ನು ಪಡಿಬೋದಾಗಿದೆ. ಅದರಿಂದ ಈ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ನನಗೆ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತೋಟಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಸನ ಜಿಲ್ಲೆಯ ಕೃಷಿಕರು ಆಲೂಗೆಡ್ಡೆ ಬಿತ್ತನೆ ಬೀಜಕ್ಕಾಗಿ ಪರಾವಲಂಬಿಗಳಾಗದೆ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿ ತಾವೇ ಬಿತ್ತನೆ ಬೀಜ ಉತ್ಪಾದಿಸಬೇಕು ಎಂದು ಅವರು ಹೇಳಿದರು. ಈಗ ನಮ್ಮ ಈ ಸೆಂಟರಲ್ಲಿ ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ. ಈ ರಿಸರ್ಚ್ ನಾನು ಸುಮಾರು ಸರ್ತಿ ಹೇಳಿದೆ, ಬರೀ ಈ ಕ್ಯಾಂಪಸ್ ಒಳಗಡೆ ಸೀಮಿತ ಆಗಬಾರ್ದು. ಇಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಇದೆ, ಈ ರೈತರ ಜೊತೆ ನಾವು ಸಂಪರ್ಕ ಮಾಡಿ ಅವ್ರ ಕಡೆ ಹೋಗಬೇಕು. ಇದು ಇನ್ನೊಂದು, ಇಲ್ಲಿ ಪ್ರತಿ ವರ್ಷ ನಾವು ಸುಮಾರು 40-45 ಕೋಟಿ ಖರ್ಚು ಮಾಡ್ತೇವೆ. ಇದು ಅಲ್ಲಿಂದ ಜಲಂಧರಿಂದ ಇದು ಆಲೂಗಡ್ಡೆ ಬರುತ್ತೆ. 2 ವರ್ಷ ಹಿಂದೆ ನಾವು ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ, ಈಗ ಲಾಸ್ಟ್ ದುಡ್ಡು ಕೊಟ್ಟಿಲ್ಲ, ಈ ವರ್ಷ ಕೂಡ ಕೊಡಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಈ ಸೆಂಟರ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ. ಈ ಸೆಂಟರಲ್ಲಿ ರಿಸರ್ಚ್ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ರೈತರಿಗೆ ಮುಂದಿನ ವರ್ಷ 10 ವರ್ಷ 20 ವರ್ಷ ಕಂಟಿನ್ಯೂಸ್ ಇಲ್ಲಿಂದ ರೈತರಿಗೆ ಹೆಲ್ಪ್ ಆಗುವಂಥ ರೀತಿಯಿಂದ ಒಂದು ನಾವು ಸೆಂಟರ್ ಡೆವಲಪ್ ಮಾಡಿದ್ದೀವಿ. ಟಿಶ್ಯೂ ಕಲ್ಚರ್ ನಾವು ಲ್ಯಾಬ್ ಈಗ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಆ ಲ್ಯಾಬಿಂದ ಈಗ ನಾವು ಎಪಿಕಟ್ ರೂಟೆಡ್ ಸಿಸ್ಟಮ್ ಹೇಳ್ತಾ ಇದ್ದೀವಿ, ಆ ಸಿಸ್ಟಮ್ ಇಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆ ಸಿಸ್ಟಮಿಂದ ಈಗ ಮುಂದಿನ 3-4 ವರ್ಷ ಕಂಟಿನ್ಯೂಸ್ ಆಗಿ ನಾವು ನರ್ಸರಿ ಅವ್ರ ಮುಂದೆ ನರ್ಸರಿ ಮ್ಯಾನ್ ಮುಂದೆ ಬಂದರೆ ಈಗ ನಾವು ನಮ್ಮ ಡಿಪೆಂಡೆನ್ಸಿ ನಾವೇನು ಅಲ್ಲಿ ಜಲಂಧರ್ ಹೋಗಿ ಒಂದು ಹಳೆಯ ಬೀಜ ಆಲ್ಮೋಸ್ಟ್ ಜನರೇಷನ್ 7-8 ನಾವು ಖರೀದಿ ಮಾಡ್ತೀವಿ. ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಲೇಟೆಸ್ಟ್ 0 ಜನರೇಷನ್ ಸಿಗುತ್ತೆ, ನಾ ಇಲ್ಲಿ 0 ಸಿಗುತ್ತೆ, ಇಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ. ಆ ದೃಷ್ಟಿಯಿಂದ ನಾವು ಆಕ್ಚುಲಿ ಐ ವಾಸ್ ಡಿಸ್ಕಸಿಂಗ್ ವಿತ್ ನಮ್ಮ ಡಿ ಸಿ ಸಾಹೇಬ್ ಜೊತೆ ಚರ್ಚೆ ಮಾಡ್ತಾ ಇದ್ದೆ, ಈ ಬಿಗಿನಿಂಗಲ್ಲಿ ಸ್ವಲ್ಪ ಪ್ರೋತ್ಸಾಹ ಕೊಡಲಿಕ್ಕೆ ಉತ್ತೇಜನ ಕೊಡಲಿಕ್ಕೆ ಬೇಕಾದರೆ ನಾವು ಸ್ವಲ್ಪ ಒಂದು ಸ್ಕೀಮ್ ರಚನೆ ಮಾಡ್ತೀವಿ. ಸ್ಕೀಮಲ್ಲಿ ತಾವೆಲ್ಲ ಭಾಗವಹಿಸ್ಬೋದು. ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಿ ನಮಗೆ ನಮ್ಮದು ಇದು ಸೆಂಟರ್ ಇದೆ, ನಮ್ಮದು ಲ್ಯಾಂಡ್ ಇದೆ ಇಲ್ಲಿ ಸೆಂಟರಲ್ಲಿ ಬೇಕಾದರೆ ಒಂದು 100 ಎಕರೆಯಲ್ಲಿ ಈಗ ಏನು ಎಪಿಕಲ್ ರೂಟೆಡ್ ನಾವು ಕಲ್ಚರ್ ಡೆವಲಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಜನ ಮಾಡಿ ತೋರಿಸಿ ರೈತರಿಗೆ ಸ್ವಲ್ಪ ಭರವಸೆ ಬರಲಿ. ಆಮೇಲೆ ನಾವು ಕೂಡ ನೆಕ್ಸ್ಟ್ 2-3 ವರ್ಷ ಒಂದು ಹೊಸ ಸ್ಕೀಮ್ ತಂದು ರೈತರಿಗೆ ಸ್ವಲ್ಪ ಅಟ್ರಾಕ್ಟ್ ಆಗಿ ಹೊಸ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಈಗ ಇವತ್ತು ಟ್ರೈನಿಂಗ್ ಕೊಡ್ತಾರೆ ಈಗ ತಮಗೆ ಎಲ್ಲರಿಗೂ. ಈಗ ನನ್ನ ಒಂದು ಬೇಡಿಕೆ ಇಲ್ಲಿ ಅಲ್ಲಿ ಅವರು ಕೆಲವು ನಮ್ಮ ಹೊಸ ಏನು ತಕ್ನಿಕ್ ತಂದಿದ್ದಾರೆ ಫೀಲ್ಡಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ದಯವಿಟ್ಟು ಈ ಪ್ರೋಗ್ರಾಮ್ ಮುಗಿದ ನಂತರ ಇವರು ಟೆಕ್ನಿಕಲ್ ಆಗಿ ಮಾತಾಡ್ತಾರೆ, ಸಾಯಂಕಾಲ ತನಕ ಟ್ರೈನಿಂಗ್ ಇದೆ ಹೇಳ್ತಿದ್ದಾರೆ, ಮಧ್ಯದಲ್ಲಿ ಟೈಮ್ ಸಿಕ್ಕದೆ ದಯವಿಟ್ಟು ನೋಡಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ವಲ್ಪ ಏನಾದರೂ ತಮ್ಮದು ಸಲಹೆ ಸೂಚನೆಗಳು ಇದ್ದರೆ ದಯವಿಟ್ಟು ನಮಗೆ ಕೊಟ್ಟರೆ ಯಾವ ರೀತಿ ನಾವು ಇದನ್ನು ಇನ್ನೂ ಹೆಚ್ಚಾಗಿ ಮಾಡಬಹುದು. ಮುಂದಿನ ವರ್ಷ ತುಂಬ ಒಳ್ಳೆ ಸ್ಕೋಪ್ ಇದೆ. ಈಗ ಸಾಮಾನ್ಯವಾಗಿ ಈ ಸರ್ಕಾರ ಮಟ್ಟ ಲೆವೆಲಲ್ಲಿ ಇವತ್ತು ನಾನು ಬಂದಿದ್ದೀನಿ, ನಮ್ಮ ಡೈರೆಕ್ಟರ್ ಕೂಡ ಬಂದಿದ್ದಾರೆ, ವಿ ಸಿ ಬಂದಿದ್ದಾರೆ, ಡಿ ಸಿ ಅವ್ರಿಗೂ ಬಂದಿದ್ದಾರೆ, ನಾವುಗಳು ಎಲ್ಲ ಪದೇ ಪದೇ ಬರುವುದಿಲ್ಲ. ಆ್ಯಕ್ಚುಲಿ ಇದು ಒಂದು ಅವಕಾಶ ಇದೆ ತಮಗೆ, ನಮಗೆ ಎಲ್ಲರಿಗೂ ಒಂದು ನಮ್ಮ ಸೆಂಟರಲ್ಲಿ ಬಂದು ನೋಡಲಿಕ್ಕೆ. ಈ ಹೊಸ ಸಿಸ್ಟಮ್ ನಾವೇನಿಲ್ಲಿ ಟ್ರೈ ಮಾಡ್ತಾ ಇದ್ದೇವೆ, 100% ಮುಂದಿನ 4-5 ವರ್ಷದಲ್ಲಿ ಕನ್ವರ್ಟ್ ಮಾಡಬಹುದು. ನಮ್ಮ ಡಿಪೆಂಡೆನ್ಸಿ ಏನಿದೆ ನಾವು ಜಲಂಧರ್ ಹೋಗಿದೆ ಅಂತ ಅರ್ತಾ ಇದ್ದೀವಿ, ಇಲ್ಲಿ ನಾವು ಯಾಕೆ ಇದನ್ನು ಡೆವಲಪ್ ಮಾಡಬಾರ್ದು. ಆಮೇಲೆ ಇಲ್ಲಿ ಉತ್ಪಾದನೆ ಚೆನ್ನಾಗಿದೆ, ನೀವು ಉಟ್ಕೊಂಡು ನೋಡಬಹುದು. ಜಿ ಐ ಜೆಡ್ ಅವರು ಕೂಡ ಆಕ್ಚುಲಿ ಪ್ರಯತ್ನ ಮಾಡಿದ್ದಾರೆ. ನಾವು ಈ ಹಿನ್ನೆಲೆಯಲ್ಲಿ 3-4 ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು, ನಾವು 1-2 ವರ್ಷ ಯಾವ ರೀತಿ ರೈತರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಸ್ಕೀಮ್ ಇದ್ದರೆ ನಾವು ಸ್ಕೀಮ್ ಡೆವಲಪ್ ಮಾಡ್ತೀವಿ. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಏನಾದರೂ ಕೊರತೆ ಇದ್ದರೆ ಕೋಲ್ಡ್ ಸ್ಟೋರೇಜ್ಗೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಹೊಸ FPO ಈ ಕ್ಷೇತ್ರದಲ್ಲಿ ಬಂದರೆ ಹೊಸ FPOಗೆ ಔಟ್ ಆಫ್ ದ ವೇ ಹೆಲ್ಪ್ ಮಾಡ್ತೀವಿ. ಈ 3-4 ಪ್ರಕಾರ ಒಂದು ಸಲಹೆಗಳು ಇದೆ, ತಾವು ನೋಡಿ ಏನಾದರೂ ತಮಗೆ ಹೆಲ್ಪ್ ಆದರೆ ಅಂದರೆ ನಮಗೆ ಅನುಕೂಲ ಆಗುತ್ತೆ ಇದು ಈ ಕ್ಷೇತ್ರದಲ್ಲಿ ನಾವು ಇನ್ನೂ ಈ ಪದ್ಧತಿಯನ್ನು ಅಳವಡಿಸ್ಕೋಬಹುದು, ಎಲ್ಲ ಜಾಸ್ತಿ ಏರಿಯಾ ಎಕ್ಸ್ಪ್ಲೇನ್ ಮಾಡಬಹುದು, ನೀವು ಸಲಹೆ ಕೊಟ್ಟರೆ ನಾವು 100% ಹೆಲ್ಪ್ ಮಾಡ್ತೀವಿ. ಈ ಸೆಂಟರಲ್ಲಿ ಏನು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ, ನರ್ಸರಿ ನಾವು ಡೆವಲಪ್ ಮಾಡಿಕೊಂಡು ನೆಕ್ಸ್ಟ್ 5 ಇಯರ್ಸಲ್ಲಿ ಎಲ್ಲ ಇಲ್ಲಿನೇ ಡೆವಲಪ್ ಮಾಡಬೇಕು, ನಾವು ಇಲ್ಲಿಂದ ಬೀಜ ಕೊಡಬೇಕು, ಅದೊಂದು ಕಲ್ಚರ್ ನಾವು ಡೆವಲಪ್ ಮಾಡಲಿಕ್ಕೆ ಏನೇನು ಆಗಬೇಕು ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು. ಹಾಸನದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಆಲೂಗೆಡ್ಡೆಯ ಅಂಗಾಂಶ ಕೃಷಿ ಪದ್ಧತಿ ಈ ಜಿಲ್ಲೆಯ ಕೃಷಿಕರ ಅನೇಕ ವರ್ಷಗಳ ಹಲವು ಸಮಸ್ಯೆಗಳಿಗೆ ಇತಿಶ್ರೀ ಹಾಡಿದೆ ಎಂದರು. ಎಲ್ಲಾ ಕೃಷಿಕರು ಈ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಅನುಕೂಲ ಹೊಂದಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಬಹುಶಃ ಸುಮಾರು 10 ತಿಂಗಳ ಹಿಂದೆ ನಾವು ಕಂದಲಿನಲ್ಲಿ ಒಂದು ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಒಂದು ಮೊದಲ ಪ್ರಯೋಗವಾಗಿ ರೈತರನ್ನೆಲ್ಲ ಕರೆದ್ಬಿಟ್ಟು ನಾವು ಒಂದು ಸಭೆ ಮಾಡಿ ಆವತ್ತಿನ ದಿವಸ ಈ ಅಂಗಾಂಶ ಕೃಷಿ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಆ ಮಾಹಿತಿಯ ಆಧಾರದ ಮೇಲೆ ಸುಮಾರು 10 ಜನ ಅಂಗಾಂಶ ಕೃಷಿಯ ಮೂಲಕ ಗಿಡಗಳನ್ನು ಮಾಡುವಂತ ನರ್ಸರಿಗಳನ್ನು ಮಾಡಿದ್ದಾರೆ. ಆಮೇಲೆ ಈ ವರ್ಷ ಸುಮಾರು 50 ಎಕರೆ ಅಂತ ಪ್ರದೇಶದಲ್ಲಿ ಆ ಅಂಗಾಂಶ ಕೃಷಿಯಿಂದ ಏನು ಬೀಜಗಳನ್ನು ಉತ್ಪಾದನೆ ಮಾಡ್ಕೊಂಡಿದ್ದಾರೋ ಅದರಿಂದ ಅವರು ತಮ್ಮ ಜಮೀನುಗಳಲ್ಲಿ ಆಲೂಗಡ್ಡೆಯನ್ನು ಬೆಳೆದಿದ್ದಾರೆ. ಅತ್ಯಂತ ಉತ್ತಮವಾದ ಪ್ರೋತ್ಸಾಹದಾಯಕವಾದ ಬೆಳೆ ಬಂದಿದೆ. ಈ ಅಂಗಾಂಶ ಕೃಷಿ ಮಾಡೋದ್ರಿಂದ ಅನೇಕ ಅನುಕೂಲಗಳಿದೆ. ಒಂದು, ನಮ್ಮ ಬೀಜವನ್ನು ನಾವೇ ಉತ್ಪಾದನೆ ಮಾಡಬಹುದು, ಅದರ ಗುಣಮಟ್ಟವನ್ನು ಸಹ ನಾವು ನಿಯಂತ್ರಿಸಬಹುದು. ಎರಡನೇದಾಗಿ, ಕಡಿಮೆ ವೆಚ್ಚದಲ್ಲಿ ನಾವು ಬೀಜವನ್ನು ನಾವು ಪಡಿಬಹುದಾಗಿದೆ. ಆಮೇಲೆ ಈ ಬೀಜದ ಸಸ್ಯಗಳನ್ನು ಉತ್ಪಾದನೆ ಮಾಡೋದು ಸಹ ಒಂದು ಉದ್ಯಮವಾಗಿ ರೈತ ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಆಗಿ ಸಹ ನಾವು ಮಾಡಬಹುದಾಗಿದೆ. ಈಗ ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ, ಎಲ್ಲ ಜಲಂಧರಿಂದ ಬರೋದು, ಪಂಜಾಬಿಂದ ಬರೋದು, ಅದು ರೈಟ್ ಫ್ಲಕ್ಚುಯೇಷನ್. ಈ ವರ್ಷ 1,800 ರೂಪಾಯಿ ಕ್ವಿಂಟಲ್ ಫಿಕ್ಸ್ ಮಾಡಿದ್ವಿ. ಅದರ ಹಿಂದಿನ ವರ್ಷ ರೈತರ ಜೊತೆ ಸಭೆ ಕರೆದ್ಬಿಟ್ಟು 2,400 ರೇಟ್ ಫಿಕ್ಸ್ ಮಾಡಿದ್ವಿ. ಆದರೆ ಅವೆಲ್ಲ ಸರ್ಟಿಫೈಡ್ ಸೀಡ್ಸ್ ಅಲ್ಲ, ನಿಮಗೆಲ್ಲ ಗೊತ್ತಿದೆ ಸರ್ಟಿಫೈಡ್ ಸೀಡ್ಸ್ ಯಾವುದು ಸಿಗ್ತಾ ಇಲ್ಲ. ಹಾಗಾಗಿ ರೈತರು ಬೀಜದ ಜೊತೆ ಅವರು ಚಲ್ಲಾಟ ಆಡಬೇಕಾಗಿದೆ. ಆಮೇಲೆ ಈ ಒಂದು ಹಳೆ ಜನರೇಷನ್ ಬೀಜಗಳು ಏನಿದೆ ಅವುಗಳಲ್ಲಿ ಶಕ್ತಿ ಕಡಿಮೆ, ಅಂದರೆ ರೋಗ ನಿರೋಧಕ ಶಕ್ತಿ ಆಗಲಿ, ವಾತಾವರಣದ ಏರುಪೇರನ್ನು ತಡೆದುಕೊಳ್ಳುವಂಥ ಶಕ್ತಿ ಆಗಲಿ ಕಡಿಮೆ ಇರ್ತದೆ. ಸೊ ಹಾಗಾಗಿ ಜಾಸ್ತಿ ಮಳೆ ಬಂದರೂ ಸಮಸ್ಯೆ ಆಗ್ತದೆ, ಕಡಿಮೆ ಮಳೆ ಬಂದರೂ ಸಮಸ್ಯೆ ಆಗ್ತದೆ. ಲಾಸ್ಟ್ ಟೈಮ್ ಜಾಸ್ತಿ ಮಳೆ ಬಂದು ಇನ್ಶಿಯಲಲ್ಲಿ ಮೊಳಕೆ ಒಡೆಯ ಟೈಮಲ್ಲಿ ಜರ್ಮಿನೇಷನ್ನೇ ವಿಳಂಬ ಆಗಿ ಅಥವಾ ಜರ್ಮಿನೇಷನ್ ಆಗದಲೇ ಸಮಸ್ಯೆ ಆಯಿತು. ಸೊ ಈ ರೀತಿ ಅಂಗಾಂಶ ಕೃಷಿಯಿಂದ ನಾವು ಗಿಡಗಳನ್ನು ಉತ್ಪಾದನೆ ಮಾಡಿದಲ್ಲಿ ಇದರಲ್ಲೆಲ್ಲ ಜರ್ಮಿನೇಷನ್ ಆಗಿ ಮೊದಲನೇ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮ್ಗೆ ಏನು ತೊಂದರೆ ಇರ್ತದೆ ಆ ತೊಂದರೆಗಳೆಲ್ಲ ಇಲ್ಲೇ ಹೋಗಿರ್ತದೆ. ಸೊ ನಾವು ಕರೆಕ್ಟ್ ಆಗಿರೋ ವೆದರ್ ನೋಡ್ಕೊಂಡ್ಬಿಟ್ಟು ನಾವು ಪ್ಲಾಂಟ್ ಮಾಡಿದಲ್ಲಿ ಸಸಿಯನ್ನು ನಾವು ನೆಟ್ಟಲ್ಲಿ ನಮಗೆ ಲಾಭ ಜಾಸ್ತಿ. ಆಮೇಲೆ ಸರ್ವೈವಲ್ ರೇಟ್, ಈಗ ಆಲೂಗಡ್ಡೆನಲ್ಲಿ ನೀವು ಹಾಕೋ ಸಮಟೈಮ್ಸ್ 80% ಇರ್ಬೋದು ಸರ್ವೈವಲ್, 80%ಗಿಂತ ಜಾಸ್ತಿ ಯಾವುದು ಮೊಳಕೆ ಹೊಡೆದು ಗಿಡ ಹಾಕೋದಿಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ 100% ಅಷ್ಟು ಗಿಡಗಳು ಉಳಿತವೆ, ಹಾಗಾಗಿ ರೈತರಿಗೆ ಆದಾಯ ಹೆಚ್ಚಾಗ್ತದೆ. ಆಮೇಲೆ ಈ ಒಂದು ವಿಧಾನದಲ್ಲಿ ಬೆಳೆದ್ರೆ 10-15% ಇಳುವರಿ ಸಹ ಜಾಸ್ತಿ ಬರ್ತದೆ. ಸೊ ಹೀಗಿರ್ತಿ ಎಲ್ಲ ರೀತಿಯ ಅಂಶಗಳನ್ನು ಗಮನಿಸಿ ರೈತರು ನಿರ್ಧಾರ ತಗೋಬೇಕಾಗಿದೆ. ಅದಕ್ಕೆ ತಕ್ಕಂತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಈ ರೀತಿಯ ಸಂಶೋಧನಾ ಕೇಂದ್ರಗಳು ಮತ್ತು ಇಲಾಖೆ ಅಧಿಕಾರಿಗಳೆಲ್ಲ ಸಹಕಾರ ನೀಡ್ತಾರೆ. ನಮ್ಮ ಗುರಿ ಏನಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಸುಮಾರು 1,000 ಎಕರೆ ಪ್ರದೇಶದಲ್ಲಿ ರೈತರು ಈ ಒಂದು ಅಂಗಾಂಶ ಕೃಷಿಯನ್ನ ಆಲೂಗಡ್ಡೆ ಗಿಡಗಳನ್ನು ಬೆಳಿಬೇಕು. ಅದಕ್ಕೆ ಈಗಾಗಲೇ ಯೋಜನೆ ರೂಪಿಸೋ ಬಗ್ಗೆ ನಾನು ಸರ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನರ್ಸರಿಗಳ ಯಾರು ಮಾಡ್ತಾರೆ ಅವ್ರಿಗೂ ಸಹ ಪ್ರೋತ್ಸಾಹನ ಕೊಡುವಂಥದ್ದು, ಈ ಗಿಡಗಳನ್ನ ಉಪಯೋಗಿಸ್ಕೊಂಡು ಯಾರು ರೈತರು ಹಾಕಿ ಬೆಳೆ ಬೆಳೀತಾರೆ ಅವ್ರಿಗೂ ಸಹ ಪ್ರೋತ್ಸಾಹ ಕೊಡುವಂಥದ್ದು 2 ಯೋಜನೆಗಳನ್ನ ಮಾಡಬೇಕು ಅಂತ ಯೋಚಿಸಿದ್ವಿ. ಅದರಂತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಸಹಕಾರದೊಂದಿಗೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಈ ರಬಿ ಸೀಸನ್ ಏನಿದೆ, ರಬಿ ಸೀಸನ್ ಅಲ್ಲಿ ಈ ಸತಿ ಗಿಡಗಳನ್ನ ತಗೊಂಡು ನೀವು ಬೆಳೆ ಬೆಳೆದು ಅದನ್ನ ಬೀಜವಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಖರೀಫ್ ಸೀಸನ್ ಅಲ್ಲಿ ಮೇ ಜೂನ್ ಸೀಸನ್ ಅಲ್ಲಿ ನೀವು ಪ್ಲಾಂಟಿಂಗ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಎಫ್ ಪಿ ಒಗಳಿಗೂ ಸಹ ನಾವು ಕೋಲ್ಡ್ ಸ್ಟೋರೇಜ್ ಅಥವಾ ಇತ್ಯಾದಿ ಏನು ಸೌಕರ್ಯ ಬೇಕೋ ಆ ಸೌಕರ್ಯಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೆ ನಿಮಗೆ ಸುಮಾರು 1-2 ತಿಂಗಳ ಅವಧಿವರೆಗೆ ನೀವು ಸಹ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಾಗಿರೋ ಸಂದರ್ಭ ಬರ್ಬೋದು. ಯಾಕಂದ್ರೆ ನಾವೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕಾಗ್ತದೆ. ಸೊ ಈ ಎಲ್ಲದಕ್ಕೂ ನೋಡಿ ನಾವು ಸೂಕ್ತ ಮಾರ್ಗದರ್ಶನ ರೈತರಿಗೆ ಕೊಡ್ತೀವಿ. ರೈತರಿಗೆ ಮನವಿ ಇಷ್ಟೇ, ಮೊದಲನೇದಾಗಿ ಈ ವರ್ಷ ಯಾರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಅಂಗಾಂಶ ಕೃಷಿಯನ್ನ ಬೆಳೆಸಿದರೆ ಅವರಿಗೆ ತೋಟಗಾರಿಕೆ ಇಲಾಖೆ ಪರವಾಗಿ ಮತ್ತೆ ಜಿಲ್ಲಾಡಳಿತದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಖ್ಯೆ ಇನ್ನ ಮುಂದೆ ಹೆಚ್ಚಾಗಬೇಕು, ಅದಕ್ಕೆ ಪೂರ್ವಕವಾದ ಯೋಜನೆಗಳನ್ನು ರೂಪಿಸುವುದು, ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಸಿದ್ಧಪಡಿಸಕ್ಕೆ ನಾವೆಲ್ಲ ಪೂರ್ಣ ಕ್ರಮ ಕೈಗೊಳ್ಳುತ್ತೇವೆ. ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಪಿ ಕೆ ನಾಗೇಂದ್ರ ಪ್ರಸಾದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಗುಣಮಟ್ಟದ ಬಗ್ಗೆ ಯಾವುದೇ ಖಾತರಿ ಇಲ್ಲದಿದ್ದರೂ ಜಿಲ್ಲೆಯ ಕೃಷಿಕರು ಆಲೂಗಡ್ಡೆ ಬಿತ್ತನೆ ಬೀಜಕ್ಕಾಗಿ ಅಪಾರ ಹಣ ವ್ಯಯ ಮಾಡಬೇಕಿತ್ತು, ಸುಧಾರಿತ ತಂತ್ರಜ್ಞಾನದಿಂದ ಈ ಸಮಸ್ಯೆ ಬಗೆಹರಿದಂತಾಗಿದೆ ಎಂದು ಅವರು ಹೇಳಿದರು. ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ದು ನಮ್ಮ ತಂತ್ರಜ್ಞಾನ ಲ್ಯಾಬ್ಗಳಲ್ಲೇ ಉಳಿದುಬಿಟ್ಟಿದೆ, ಅದು ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅಂತ. ನಾನು ಕೂಡ ಇದನ್ನು ಬಹಳಷ್ಟು ಗಮನಿಸಿದ್ದೆ. ಮತ್ತೆ ಹಾಸನದಲ್ಲಿ ಈ ಹಿಂದೆ ಕೆಲಸ ಮಾಡುವಾಗ, ನಾನು ಉಪವಿಭಾಗಾಧಿಕಾರಿಯಾಗಿ ಸಕಲೇಶ್ಪುರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಾಸನದಲ್ಲಿ ತೋಟಗಾರಿಕೆಯಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಪೊಟ್ಯಾಟೋ ಸೀಡ್ಸ್, ಒಂದು ಕ್ವಾಲಿಟಿ ಮತ್ತೊಂದು ಪ್ರೈಸ್. ಈ ಹಿಂದೆ ಜಿಲ್ಲಾಧಿಕಾರಿಗಳು ಸರಣಿ ಸಭೆಗಳನ್ನ ಕೂಡ ನಡೆಸಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರು. ಈಗ ಇದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಈ ಟಿಶ್ಯೂ ಕಲ್ಚರ್ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ನಮ್ಮಲ್ಲೇ ಒಂದು ಸೀಡ್ ಉತ್ಪಾದನೆ ಮಾಡುವಂತಹ ಒಂದು ತಂತ್ರಜ್ಞಾನವನ್ನ ನಮ್ಮ ವಿಶ್ವವಿದ್ಯಾನಿಲಯದವರು ಮಾಡಿದ್ದಾರೆ. ವಿದೇಶಿ ಪ್ರವಾಸ ಕೈಗೊಂಡು ಅವರ ಅಧಿಕಾರಿಗಳನ್ನ ಕಳಿಸಿ, ಸೈಂಟಿಸ್ಟ್ನ ಕಳಿಸಿ ಈ ಒಂದು ತಂತ್ರಜ್ಞಾನವನ್ನ ನಮ್ಮ ಹಾಸನ ಜಿಲ್ಲೆಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಇನ್ನಿತರೆ ಆಲೂಗಡ್ಡೆ ಬೆಳೆಯುವ ಜಿಲ್ಲೆಗಳಿಗೆ ಒಂದು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಈ ಒಂದು ತಂತ್ರಜ್ಞಾನವನ್ನ ಮುಂದೆ ಹೇಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಿದೆ. ನಾನು ಜಿಲ್ಲಾಧಿಕಾರಿಯವರುಗಳು ಕೂಡ ಮಾತನಾಡಿ ಇದಕ್ಕೊಂದು ಪ್ರಸ್ತಾವನೆಯನ್ನ ನಾನು ಸರ್ಕಾರ ಹಂತಕ್ಕೆ ನಾನು ಕೊಡ್ತೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅಂತ ಈಗ ನಮಗೆ ಭರವಸೆ ಕೊಟ್ಟ ಪ್ರಧಾನ ಕಾರ್ಯದರ್ಶಿಗಳಿಗೆ ವಿಶೇಷ ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಅರ್ಪಿಸ್ತೇನೆ. ನಮ್ಮ ರೈತರಿಗೆ ಬೇಸಾಯದ ಕ್ರಮಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ನಮ್ಮ ರೈತರಿಗೆ ಏನು ಬೇಕು ಅಂದರೆ ಕ್ವಾಲಿಟಿ ಇನ್ಪುಟ್ ಬೇಕು. ಈ ಒಂದು ದಿಟ್ಟಿನಲ್ಲಿ ಇದು ಪ್ರಥಮ ಹೆಜ್ಜೆ, ಒಂದು ಮೇಜರ್ ಪಾತ್ ಬ್ರೇಕಿಂಗ್ ಇನಿಷಿಯೇಟಿವ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹ ತಂತ್ರಜ್ಞಾನಗಳು ಹೆಚ್ಚು ಹೆಚ್ಚಾಗಿ ನಾವು ಮಾಡೋಣ ಅಂತ ವಿಶ್ವವಿದ್ಯಾನಿಲಯಕ್ಕೆ ಹೇಳ್ತೀವಿ. ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಏನು ಅಗತ್ಯ ಸಹಕಾರ ಬೇಕು, ಸಮನ್ವಯತೆ ಬೇಕು, ಅದನ್ನು ಒದಗಿಸೋದಕ್ಕೆ ನಾವು ತೋಟಗಾರಿಕೆ ಇಲಾಖೆಯಿಂದ ನಾವು ಸಿದ್ಧರಿದ್ದೇವೆ. ಈ ಮುಂದಿನ ಕಾರ್ಯಕ್ರಮಗಳನ್ನು ಕೂಡ ನಾವು ಜಂಟಿಯಾಗಿ ನಾವು ರೈತರ ಸಹಕಾರದೊಂದಿಗೆ ಇದನ್ನು ಮಾಡ್ತೇವೆ. ಕ್ಷೇತ್ರ ಮಟ್ಟಕ್ಕೆ ನಾವು ನಮ್ಮ ಇಲಾಖೆಯನ್ನು ಕೊಂಡೊಯ್ಯಬೇಕು ಅನ್ನೋತಕ್ಕಂಥದ್ದು, ಅದಕ್ಕೆ ಉತ್ಕೃಷ್ಟ ಕೇಂದ್ರಗಳು ಸೆಂಟರ್ ಆಫ್ ಎಕ್ಸಲೆನ್ಸಸ್ ಅನ್ನು ಇಡೀ ರಾಜ್ಯದಲ್ಲಿ ಅವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈ ನಮ್ಮ ಸೋಮನಹಳ್ಳಿ ಕಾವಲ್ಗೂ ಕೂಡ ಅದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದು ಅವರ ಒಂದು ವಿಷನ್. ಅದೇ ರೀತಿ ನಮ್ಮ ರಾಜ್ಯದಾದ್ಯಂತ ಈ ಮಾದರಿ ಫಾರ್ಮ್ಸ್ ಅಂಡ್ ನರ್ಸರೀಸ್ ನಮ್ದೇನಿದೆ ಅದರಲ್ಲಿ 10 ಮಾದರಿ ಫಾರ್ಮ್ ಮತ್ತು ನರ್ಸರಿಗಳನ್ನು ಮಾಡಿ ಆ ನರ್ಸರಿಗಳಲ್ಲಿ ರೈತರಿಗೆ ಏನು ಪ್ಲಾಂಟಿಂಗ್ ಮೆಟೀರಿಯಲ್ ಅವಶ್ಯಕತೆ ಇದೆ, ಕ್ವಾಲಿಟಿ ಮೆಟೀರಿಯಲ್ಲು, ಅದು ಕಡಿಮೆ ಪ್ರೈಸಲ್ಲಿ ಸಿಗಬೇಕು ಮತ್ತು ಆ ಮೆಟೀರಿಯಲ್ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ರೈತರಿಗೆ ಆನ್ಲೈನ್ನಲ್ಲಿ ಲಭ್ಯ ಆಗಬೇಕು, ಆ ಥರದೊಂದು ವಿಷನ್ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ತಮಗೆ ತಲುಪಿಸೋದಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ತಮಗೆಲ್ಲ ವಂದನೆ ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹಾಸನ ತಾಲೂಕು ತೇಜೂರು ಗ್ರಾಮದ ಕೃಷಿಕ ದೇವರಾಜೇಗೌಡ ಆಲೂಗೆಡ್ಡೆಯ ಅಂಗಾಂಶ ಕೃಷಿಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನಾವು ಕಳೆದ 2 ವರ್ಷದ ಹಿಂದೆ ನನಗೆ ಈ ಕ್ಲೀನ್ ಇನ್ಸೂರೆನ್ಸ್ ಸೆಂಟರ್ ಹಾಗೂ ತೋಟಗಾರಿಕೆ ಇಲಾಖೆ ಹಾಸನ ಹಾಗೂ ಶಿಪ್ ಕಂಪನಿಯವರು ನನಗೆ ಮೊದಲ ಬಾರಿ ಕರೆದು ನನಗೆ ಒಂದು 600 ಸಸಿಯನ್ನು ಪ್ರಥಮ ಬಾರಿಗೆ ನನ್ನ ಜಮೀನಿನಲ್ಲಿ ನಾಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಒಂದು 600 ಸಸಿಲಿ ನನಗೆ ಒಂದು 98 ಕೆಜಿಯಷ್ಟು ಆಲೂಗೆಡ್ಡೆ ನನಗೆ ಸಿಕ್ತು. ಅದನ್ನು ತೊಗೊಂಡೆ ಸ್ಟೋರೇಜ್ ಇಟ್ಟು ನಂತರ ಒಂದು 45 ದಿವಸ ಬಿಟ್ಟು ಮತ್ತೆ ನಾಟಿ ಮಾಡಿದೆ. ಅದರಲ್ಲಿ ಒಂದು 5 ಕ್ವಿಂಟಾಲಷ್ಟು ಆಲೂಗೆಡ್ಡೆ ನನಗೆ ಸಿಕ್ತು. ಅದನ್ನು ಈಗ ಪುನಃ ನಾನು ಜಮೀನಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೈತರು ಇದನ್ನು ಮುಂದೆ ಅಳವಡಿಸ್ಕೊಂಡ್ರೆ ನಾವು ದೂರದ ಪಂಜಾಬಿನಿಂದ ಆಲೂಗೆಡ್ಡೆ ತರೋದು ಅಷ್ಟೊಂದು ದರ ಕೊಟ್ಟು ಸಾಗಾಣಿಕಾ ವೆಚ್ಚ ಉಳಿಯುತ್ತೆ. ಅಷ್ಟು ದೂರದಿಂದ ನಮಗೆ ಬಂದಂಥ ಆಲೂಗೆಡ್ಡೆ ಅಷ್ಟೊಂದು ಗುಣಮಟ್ಟ ಇರಲ್ಲ, ನಮಗೆ ಯಾವ ಜನ್ರೇಷನ್ ಅಂತ ಗೊತ್ತಿರಲ್ಲ. ಸಾಕಷ್ಟು ದುಬಾರಿ ಹಣವನ್ನು ಕೊಟ್ಟು ನಾವು ಬಿತ್ತನೆ ಬೀಜ ತಂದಾಕ್ತೀವಿ, ಅದು ಕೊಳತು ಹೋಗುತ್ತೆ, ಮತ್ತೊಂದಾಗುತ್ತೆ, ಏನಾದರೂ ರೈತನಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಇದು ಒಂದು ಈ ಸಂಸ್ಥೆ ಒಳ್ಳೆ ಒಂದು ನಮಗೆ ಚಿನ್ನದ ಆಲೂಗೆಡ್ಡೆ ಬೆಳೆಯೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮಗೆ ಎಲ್ಲ ರೈತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರ ನೇತೃತ್ವದಲ್ಲಿ ಹೊರತಂದಿರುವ ಆಲೂಗೆಡ್ಡೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಎಂಬ ಕೃತಿ ಹಾಗೂ ಜಿಲ್ಲಾ ತೋಟಗಾರಿಕೆ ಇಲಾಖೆ ಪ್ರತಿ ತಿಂಗಳು ಪ್ರಕಟಿಸುತ್ತಿರುವ ತೋಟಗಾರಿಕೆ ವಾಣಿ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ವಿವಿಧ ಕೃಷಿಯಲ್ಲಿ ಸಾಧನೆ ಮಾಡಿರುವ ಅನೇಕ ಪ್ರಗತಿಪರ ಕೃಷಿಕರನ್ನು ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎಂ ಇಂದಿರೇಶ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಆಲೂಗೆಡ್ಡೆ ಬೆಳೆಯಲ್ಲಿ ಆಧುನಿಕ ಬೇಸಾಯ ಮತ್ತು ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನೆ ಮಾಡೋದ್ರ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈಗಾಗಲೇ ಈ ಒಂದು ಹೊಸ ತಾಂತ್ರಿಕತೆಯ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿ ವಿವರಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹ ಅವರು ಈಗಾಗಲೇ ಕ್ಷೇತ್ರ ವೀಕ್ಷಣೆಯನ್ನು ಮಾಡಿ ಅಲ್ಲಿ ಇರುವಂಥ ಈ ಒಂದು ನೂತನ ತಾಂತ್ರಿಕತೆಯ ವಿಧಾನದಲ್ಲಿ ಬೆಳೆದಂಥ ಆಲೂಗೆಡ್ಡೆ ಬೆಳೆಯನ್ನು ಸಹ ನೋಡಿದ್ದಾರೆ ಎಲ್ಲ ಗಣ್ಯಮಾನ್ಯರು ಸಹ. ಈಗಾಗಲೇ ನೀವು ಸಹ ಈ ಒಂದು ತರಬೇತಿ ಕಾರ್ಯಕ್ರಮದ ಮಧ್ಯದಲ್ಲಿ ನೀವು ಈ ಕ್ಷೇತ್ರ ವೀಕ್ಷಣೆಯನ್ನು ಮಾಡಿ ಈ ಒಂದು ಹೊಸ ತಾಂತ್ರಿಕತೆ ಬಗ್ಗೆ ತಾವು ಎಲ್ಲರೂ ಸಹ ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೋಬೇಕು ಅಂತೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ತೋಟಗಾರಿಕೆ ನಿರ್ದೇಶಕರು ಹಾಗೂ ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ತಾಂತ್ರಿಕತೆಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ವಿಶ್ವವಿದ್ಯಾಲಯಕ್ಕೆ ಕೊಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ. ಇದು ಈ ಒಂದು ಭಾಗದ ರೈತರಿಗೆ ನಮ್ಮ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಖಂಡಿತವಾಗಿಯೂ ಸಹ ಈ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡ ರೈತರು ಮುಂದಿನ ಭವಿಷ್ಯದಲ್ಲಿ ಈಗೇನು 12,000 ಹೆಕ್ಟೇರ್ ಇದೆಯಲ್ಲ ಅದನ್ನು ಮೊದಲಿದ್ದಂಥ ಸ್ಥಾನಕ್ಕೆ 40,000-50,000 ಹೆಕ್ಟೇರ್ ಈ ಒಂದು ಪ್ರದೇಶವನ್ನು ಜಾಸ್ತಿ ಮಾಡ್ಬೋದು. ಬಿತ್ತನೆ ಬೀಜದ ಖರ್ಚುನ ಕಡಿಮೆ ಆಗ್ತದೆ ಮತ್ತು ಇದು ಒಳ್ಳೆ ಉತ್ತಮ ಗುಣಮಟ್ಟದ ಆಲೂಗೆಡ್ಡೆ ಬಿತ್ತನೆ ಬೀಜ ಆಗೋದ್ರಿಂದ ಹೆಚ್ಚು ಇಳುವರಿ ಪಡೆಯಬಹುದು, ರೋಗಗಳ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ಈ ಒಂದು ತಾಂತ್ರಿಕತೆ ರೈತರಿಗೆ ಒಂದು ವರಪ್ರಸಾದವಾಗಬೇಕು, ಇದರಿಂದ ರೈತರ ಬದುಕು ಅವರ ಕೃಷಿ ಆದಾಯ ಜಾಸ್ತಿ ಆಗಬೇಕು ಅಂತ ಹೇಳಿ ನಾನು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷೀಯ ಸ್ನಾನ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಎಲ್ಲ ಸಂಯೋಜಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಎಂ ಶಿವಮೂರ್ತಿ, ಬಿ ಸುಮಿತ್ರಾದೇವಿ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೀಶ್, ಕೆ ಮಂಗಳ, ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಯುಎಚ್ ಭಾನುಪ್ರಕಾಶ್, ಡಾಕ್ಟರ್ ಕೆಸಿ ಕಿರಣ್ ಕುಮಾರ್, ರವೀಂದ್ರನಾಥ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರ ಸ್ವಾಗತದೊಂದಿಗೆ ಆರಂಭವಾದ ಸಮಾರಂಭ ಡಾಕ್ಟರ್ ವೈಎಸ್ ಮಹೇಶ್ ಅವರ ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಂಡಿತು. ತಾಂತ್ರಿಕ ಸಹಾಯಕರಾದ ಸೌಮ್ಯ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದುವರೆಗೆ ಹಾಸನದ ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಅಂಗಾಂಶ ಕೃಷಿ ಆಲೂಗೆಡ್ಡೆಯ ಕ್ಷೇತ್ರೋತ್ಸವದ ಬಾನುಲಿ ವರದಿಯನ್ನ ಕೇಳಿದರೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ಸಂಕಲನ ಗೋರಾ ರವಿಶಂಕರ್, ತಾಂತ್ರಿಕ ಸಹಾಯ ಶ್ರೀಕಾಂತ್ ವಿ ಮೇಲ್ಮುರಿ ಹಾಗೂ ಕೆಎಸ್ ನಾಗರಾಜ್, ನೆರವು ವಿಜಯ್ ಕುಮಾರ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.